ಶೆಡ್ಗಳ ನಿರ್ಮಾಣ ಕೊಡಕ್ಕೆ ಮನೆ ಮುಂದೆ ಮಾಡಿಕೊಟ್ಟೆ ಸರ್, ಒಂದು 50 ಕುಟುಂಬಗಳೇ ಮಾಡಿಕೊಟ್ಟೆ ಸರ್. ಈ ಉಣ್ಣೆ ನೇಗೆ ಕೆಲಸ ಮಾಡೋಂಥರಿಗೆ ಯಾವ್ಯಾವ ಹಂತದಲ್ಲಿ ಏನೇನು ಒಂದು ಸೌಲಭ್ಯಗಳು ಸಿಗುತ್ತವೆ? ಈಗ ನೀವು ಹೇಳಿದ್ರಾಗಲೇ ಬೇರೆ ಬೇರೆ ಯೋಜನೆಗಳಲ್ಲಿ ತಾವು ಹೇಳಿದಂಗೆ ಇಂತಿಂತ ಸೌಲಭ್ಯಗಳನ್ನು ಮನೆ ಕಟ್ಟಿಸ್ಕೊಟ್ಟಿದ್ದೀವಿ, ಆಮೇಲೆ ಇಂಥದ್ದು ಮಗ್ಗಗಳನ್ನು ಹಾಕಿಸ್ಕೊಟ್ಟಿದ್ದೀವಿ ಅಂತೇಳಿ, ಯಾವ ರೀತಿಯ ಸೌಲಭ್ಯಗಳು ದೊರೀತವೆ? ಆಮೇಲೆ ನಿಮ್ಮೂರಲ್ಲಿ ಎಷ್ಟು ಮಗ್ಗಗಳಿದ್ದಾವೆ ಅದ್ರ ಬಗ್ಗೆ ಹೇಳಿ. ನಮ್ಮೂರಲ್ಲಿ 150 ಮಗ್ಗಗಳು ಆಲ್ರೆಡಿ ರನ್ನಿಂಗ್ ಇದಾವೆ ಸರ್. ಅದರಲ್ಲಿ ಮುದ್ರಾ ಯೋಜನೆಯಡಿ ಸುಮಾರು ಒಂದು 140 ಜನ ನೇಕಾರಿಗೆ ನೇಕಾರ್ ಕ್ರೆಡಿಟ್ ಕಾರ್ಡ್ ಅಂತ ಮಾಡಿಸಿ ಅವ್ರಿಗೆ 25,000 ರೂಪಾಯಿ ಲೋನ್ ಕೊಡಿಸಿದೀವಿ ಸರ್, IOB ಬ್ಯಾಂಕ್ನಲ್ಲಿ. ಅವನ್ನೆಲ್ಲ ರಿನಿವಲ್ ಮಾಡಿದ್ದಾರೆ ನಮ್ಮ ನೇಕಾರರು. ನೀವು ಹೇಳಿದ್ರೆ ಆಗ್ಲೇ ವಸತಿ ಎಲ್ಲ ಮಾಡಿಕೊಟ್ಟಿದ್ದೀವಿ ವ್ಯವಸ್ಥೆ ಅಂತೇಳಿ, ಅದು ಯಾವ ರೀತಿ ಮಾಡ್ತೀರಾ? ನಮ್ಮ ಪಂಚಾಯತಿಯಿಂದ ಅವ್ರ ರೆಕಾರ್ಡ್ಸ್ ಏನೇನು ಬೇಕು, ಖಾತೆ ಹೆಸರು, ಲೈಸೆನ್ಸು, ಆಮೇಲೆ ಆಧಾರ್ ಕಾರ್ಡು, ನೇಕಾರರದು, ಇದೆಲ್ಲ ಮಾಹಿತಿ ಕೊಟ್ಟು ಆಮೇಲೆ ನಮಗಿಷ್ಟು ಮನೆ ಬೇಕಂತೇಳಿ ಸರ್ಕಾರದಿಂದ ಸವಲತ್ತು ಪಡಿತಾ ಇದ್ದೀವಿ. ಆ ಸೌಲಭ್ಯ ಪಡೀಲಿಕ್ಕೆ ಅವ್ರ ಹತ್ರ ಏನೇನು ಅರ್ಹತೆ ಇರ್ಬೇಕು ಅಂದ್ರೆ ಇಷ್ಟು ವರ್ಷ ಅಂತೇಳಿ ಅನುಭವ ಹೇಳ್ಬೇಕ? ಯಾವ ರೀತಿ ಅವ್ರನ್ನ ಗುರುತು ಮಾಡ್ತೀರಾ, ಅಂದ್ರೆ ಗುರುತಿಸ್ತೀರ ನೀವು ಅವ್ರನ್ನ? ಈಗ ಏನಾಗಿತ್ತು ಸರ್, ಕೈಮಗ್ಗ ನೇಕಾರರು ಸುಮಾರು ವಾರ್ಷಿಕವಾಗಿ 50% ಮಗ್ಗ ಉತ್ಪಾದನೆಯಲ್ಲಿ ಚಟುವಟಿಕೆಯಲ್ಲಿ ತೊಡಗಿದ್ರೆ ಮಾತ್ರ ಆ ಸೌಲಭ್ಯಕ್ಕೆ ಅರ್ಹರಾಗ್ತಾರೆ ಸರ್. ಅವ್ರು ಬೇರೆ ಬೇಸಾಯ ಇದ್ರೆ ಸಣ್ಣ ಪುಟ್ಟಾಗಿ ಮಾಡ್ಕೊಂತಾರೆ ಸರ್. ಅದು 50% ಮಗ್ಗಗಳು ನೇಯರಿ ಮಾತ್ರ ಅದು ವ್ಯವಸ್ಥೆ ಮಾಡಿಕೊಡ್ತೇವೆ ಸರ್. ರಾಟೆ ಆಗ್ಬೋದು, ಮಗ್ಗ ಆಗ್ಬೋದು, ಎರಡರಲ್ಲೂ ಅವಕಾಶ ಇದೆ ಸರ್. ನೀವು ವಸತಿ ವ್ಯವಸ್ಥೆ ಮಾಡಿಕೊಡ್ತೀರಿ, ಸರ್ಕಾರದಿಂದ ಸಿಗುವಂತ ಸೌಲಭ್ಯಗಳನ್ನ ನೀವು ಸಂಘದಿಂದ ಮಾಡಿಕೊಡ್ತೀರಲ್ಲ, ಇಲ್ಲಿ ಉಣ್ಣೆ ಕಂಬಳಿಗಳ ಉತ್ಪಾದನೆ ಹೇಗಿದೆ? ನಮಗೆ ಕೋವಿಡ್ ಬರೋದಕ್ಕಿಂತ ಮುಂಚೆ ಬಾರಿ ಚೆನ್ನಾಗಿತ್ತು ಸರ್. ನಮ್ಮ ಉತ್ಪಾದನೆ ಚೆನ್ನಾಗಿತ್ತು, ಮಾರಾಟನೂ ಚೆನ್ನಾಗಿತ್ತು, ಸರ್ಗಕ್ಕೆ ಲಾಭನೂ ಇತ್ತು. ಇತ್ತೀಚಿನ ದಿನಗಳಲ್ಲಿ ಏನಾಗುತ್ತೆ, ನಮ್ಮ ಕಂಬಳಿ ಬಹಳ ದಿವಸ ಇಟ್ಕೊಬೇಕಾಗಲ್ಲ ಸರ್, ಅದು ನುಸಿ ಬೀಳೋದು, ಹುಳ ಬೀಳೋದು, ಆ ಕಂಬಳಿ ಹರಿದೋಗೋದು, ಸಂಘಕ್ಕೆ ಲಾಸ್ ಬರ್ತಾ ಇತ್ತು ಸರ್. ಆದ್ರಿಂದ ಇತ್ತೀಚಿನ ದಿನಗಳಲ್ಲಿ ನಾವು ಕಂಬಳಿ ತಗೊಂಬೋದು ಕಡಿಮೆ ಮಾಡಿದ್ವಿ. ಯಾಕಂದ್ರೆ ಮಾರ್ಕೆಟ್ ಇಲ್ಲದ ಕಾರಣ ಕಡಿಮೆ ಮಾಡಿದ್ವಿ, ಯಾಕಂದ್ರೆ ಬರ್ತಾ ಇಲ್ಲ ಅವರು, ಕಂಬಳಿ ತಗೊಂಡವ್ರು ಬರ್ತಾ ಇಲ್ಲ. ಮಗ್ಗ ನೇಯಂತರಿಗೆ ಉಣ್ಣೆ ಬೇಕಾಗುತ್ತೆ, ಆಮೇಲೆ ಅವರಿಗೆ ಮಗ್ಗ ಬೇಕಾಗುತ್ತೆ, ಈ ತರ ಒಂದು ಸವಲತ್ತುಗಳು ಬೇಕಾಗುತ್ತೆ, ಅದನ್ನ ಯಾವ ರೀತಿ ಕಲ್ಪಿಸ್ತೀರಾ ನೀವು? ನೇಕಾರರಿಗೆ ಏನನ್ನ ಮಗ್ಗ ಪಗ್ಗ ಏನನ್ನ ಬೇಕಂದ್ರೆ ನಿಮಗೆ ಸರ್ಕಾರ ನಾವು ಮುದ್ರಾ ಯೋಜನೆಗೆ ಸಾಲ ಕೊಡ್ತಾ ಇದೀವಲ್ಲಪ್ಪ, ಅದನ್ನ ಉಪಯೋಗ ಮಾಡ್ಕೊಂಡ್ರಿ, ಮಗ್ಗದ ಮುಟ್ಟ ಅವ್ರಿಗೆ ಏನ್ ಬೇಕೋ ಅದು ವ್ಯವಸ್ಥೆ ಮಾಡ್ಲಿ. ಕ್ಲಸ್ಟರ್ ಯೋಜನೆಯಡಿ ಆಲ್ರೆಡಿ ಈಗ ಆಲ್ರೆಡಿ ಪ್ರಸ್ತಾವನೆ ಕೊಟ್ಟಿದ್ದೀವಿ ಸರ್, ಕೈಮಗ್ಗ ಜವಳಿ ಇಲಾಖೆ ಉಪನಿರ್ದೇಶಕರಿ, ಇಷ್ಟರಾಗಿ ಬರ್ತಾ ಇದೆ ಸರ್. ನೀವು ಕೋವಿಡ್ ಬಂದಿಂದ ನಮಗೆ ಇದರಿಂದ ಸ್ವಲ್ಪ ಒಡೆತ ಬಿದ್ದಿದೆ ಕೋವಿಡ್ ಇದರಿಂದ ಅಂತ ಹೇಳಿದ್ರೆ, ಅದಕ್ಕಿಂತ ಮೊದಲು ನಿಮ್ಮ ಮಾರಾಟ ವ್ಯವಸ್ಥೆ ಹೆಂಗಿತ್ತು, ಯಾವ ರೀತಿ ನೀವು ಮಾರಾಟ ಮಾಡ್ತೀರಿ, ನಿಮ್ಗೆ ಎಷ್ಟು ಕಂಬಳಿ ಬರ್ತಿದ್ವು, ಎಲ್ಲಿ ಮಾರಾಟ ಮಾಡ್ತೀರಿ, ನಿಮ್ಗೆ ಅಂದ್ರೆ ಮಾರಾಟಗಾರ ತಗೊಂಡೋಗಂತರು ಯಾವ ರೀತಿ ಸ್ಪಂದನೆ ಮಾಡ್ತಿದ್ರು ಅದನ್ನ ಹೇಳಿ. 100-200 ಕಂಬಳಿ ನಮ್ಮ ಸಂಘದಿಂದ ತಗೊಂಡೋಗ್ತಿದ್ ಸರ್ ವಾರಕ್ಕೆ. ಆ ಕೋವಿಡ್ ಬರೋದಕ್ಕಿಂತ ಮುಂಚೆ ನಮಗೆ ವ್ಯಾಪಾರ ಚೆನ್ನಾಗಿತ್ತು ಸರ್, ವಾರದ ದೊರಕ ದುಡ್ಡಾಗೋದು, ಅದನ್ನ ತಗೊಬಂದ ನೇಕಾರಿಗೆ ಹಂಚಿಕೆ ಮಾಡೋದು. ನಾವು ಸರ್ಕಾರ ಉಣ್ಣೆಯಲ್ಲಿ ವಲಯ ಅಭಿವೃದ್ಧಿ ಯೋಜನೆ ಒಂದು ಗಾಡಿ ಕೊಟ್ಟಿದ್ದು ಸರ್, ಅದನ್ನು ನಾವು ಉಪಯೋಗ ಮಾಡ್ಕೊಂತಿದ್ದೀವಿ ಸರ್. ಈ ನೇಕಾರ ನೆಕ್ಸೆಂದೋಗೋದು, ಆಮೇಲೆ ಅವ್ರ ಕಂಬಳಿಗಳು ಹಾಕೊಂಡೋಗೋದು, ಚಳಕೆರೆ ಮಾರ್ಕೆಟಿಗೆ ಕೊಡೋದು, ಅವ್ರು ಬರ್ಬೇಕಾದ್ರೆ ಅವ್ರ ಉಣ್ಣೆ ಕಚ್ಚಾ ವಸ್ತುಗಳು ಏನು ಬೇಕೋ ಅವನ್ನೆಲ್ಲ ಹಾಕಿ ಬಂದು ನೇಕಾರಿಗೆ ಅನುಕೂಲ ಮಾಡಿಕೊಡೋಂಥದ್ದು, ಇವೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ ಸರ್. ಈಗ ಕೋವಿಡ್ ಇದರಿಂದ ಸಮಸ್ಯೆಗಳಿದೆ, ಅದನ್ನು ಹೆಂಗೆ ನಿಭಾಯಿಸ್ತೀರಾ? ಕೋವಿಡ್ ಸಮಸ್ಯೆ ಬಂದಾಗಲಿದ್ದ ನಮ್ಮ ನೇಕಾರ ಏನ್ ಮಾಡಿದ್ರು ಸರ್, ಕಂಬಳಿ ನೇಯದೆ ಕಡಿಮೆ ಮಾಡಿಬಿಟ್ಟಿದ್ದಾರೆ ಸರ್. ಮೊಳಕಾಲ್ಮೂರು ಒಂದು ರೇಷ್ಮೆ ಕೈಮಗ್ಗಕ್ಕ ಹೆಸರುವಾಸಿ, ನಮ್ಮ ರಾಜ್ಯದಲ್ಲೇ ಹೆಸರುವಾಸಿ, ಮತ್ತೆ ನಮ್ಮ ದೇಶದಲ್ಲಿನ ಹೆಸರು ಮಾಡಿದೆ ಮೊಳಕಾಲ್ಮೂರು ರೇಷ್ಮೆ. ಅದ್ರ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಮೊಳಕಾಲ್ಮೂರು ರೇಷ್ಮೆಗೆ ಬೇಡಿಕೆ ಇದೆ, ಅದರ ಇತಿಹಾಸ ನೋಡಿದಾಗ ಗೊತ್ತಾಗುತ್ತೆ. ಆದ್ರೂ ಅಲ್ಲಿ ಈಗ ಕೈಮಗ್ಗಗಳು ಕಡಿಮೆ ಆಗ್ತಿದ್ದಾವೆ, ಬೇಡಿಕೆ ಕಡಿಮೆ ಆಗ್ತದೆ ಅಂತ ನಮ್ಮ ರೇಷ್ಮೆ ನೇಕಾರರು ಹೇಳ್ತಾರೆ. ಈ ಕಂಬಳಿ ನೇಕಾರರ ಬಗ್ಗೆ ಏನ್ ಹೇಳ್ತೀರ? ನಮ್ಮದೇನಾಗೈತಂದ್ರೆ ಮಿಷಿನ್ ಮಗ್ಗ ಬಂದು ಸಹ ನಮಗೆ ಸಮಸ್ಯೆ ಆಗೈತೆ. ಕೈಮಗ್ಗ ನೇಕಾರರು ಅದು ಕಡಿಮೆ ರೇಟ್ ಸಿಗುತ್ತೆ ಅಂತ ಹೇಳಿ ಕೈಮಗ್ಗ ನೇಕಾರನ ಕೈ ಬಿಡ್ತಾ ಇದಾರೆ. ಇದು ನಮ್ಮ ಕೈಯಿಂದ ಮಾಡೋದು 1,000 ಮೇಲ್ಪಟ್ಟಾಗುತ್ತೆ ಸರ್, 1,500 2,000 ಆಗುತ್ತೆ. ಎರಡು ದಿನ ಕೆಲಸ ಮಾಡ್ಬೇಕು ಅವರು, ಎಳೆ ಎಳೆಗೂ ಪಾಪ ಬೇವ್ ಹಾಕಿ ಮೈ ಎಲ್ಲ ನೋವು ಮಾಡ್ಕೋಬೇಕು. ಇದರಿಂದ ಅವ್ರದ್ದು ಸಮಸ್ಯೆ ಐತೆ, ನಮ್ದು ಸಮಸ್ಯೆ ಐತೆ ಸರ್. ಈ ಯಾವಾಗ ವಿದ್ಯುತ್ ಚಾಲಿತ ಮಗ್ಗಗಳು ಬಂದ್ವೋ ನೇಕಾರಿಗೆ ದೊಡ್ಡ ಒಡೆತ ಬಿದ್ದಿದೆ ಸರ್. ಹೌದು, ಈಗ ವಿದ್ಯುತ್ ಮಗ್ಗಗಳು ಮಾಡೋರು ಯಾರು ಸರ್? ಅವರು ಲೂಧಿಯಾನ ಪಾಣಿಪಟ್ ಅಲ್ಲಿರದ್ದೆ ಕರ್ಕ ಬರ್ತಾರೆ ಸರ್. ವಿದ್ಯುತ್ ಮಗ್ಗಗಳು ಅವರು ನೇಗೆ ಕಲ್ತಿರ್ತಾರೋ ಯಾರಿರ್ತಾರೋ ಅವ್ರನ್ನ ಕರ್ಕ ಬರ್ತಾರೆ ಸರ್. ಇಲ್ಲಿ ನೈಸ್ತಾ ಇದಾರೆ ನಮ್ಮ ಲೋಕಲ್ಲಾಗೆ, ಅದರಿಂದ ಸಮಸ್ಯೆ ಆಗಿದೆ ಸರ್. ಅದು ನಮ್ಮ ನೇಕಾರರು ಯಾರು ಮಾಡಕ್ ಹೋಗಲ್ಲ ಅದನ್ನ. ಒಲ್ದಪ್ಪರ್, ಈಗ ನೀವು ಕಾರ್ಯದರ್ಶಿಗಳಾಗಿದ್ದೀರಲ್ಲ, ನಿಮ್ಮ ಒಂದು ಉಣ್ಣೆ ಕೈಮಗ್ಗದ ಸಂಘದಿಂದ ನಿಮ್ಮ ಒಂದು ಆಡಳಿತ ಸಿಬ್ಬಂದಿ ಏನು ಇರುತ್ತಲ್ಲ, ಯಾವ ರೀತಿ ಇದೆ? ಅಧ್ಯಕ್ಷರು ಇರ್ಬೋದು, ಖಜಾಂಚಿಗಳಿರ್ಬೋದು, ಸಮಿತಿ ಇರ್ಬೋದು, ಯಾವ ರೀತಿ ಇದೆ, ಯಾವ ರೀತಿ ಕೆಲಸ ಮಾಡುತ್ತೆ? ಅಧ್ಯಕ್ಷರು ಆಮೇಲೆ ನಿರ್ದೇಶಕರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದಾರೆ ಸರ್. ಆಮೇಲೆ ನೇಕಾರರಿಂದ ಕಂಬಳಿ ಖರೀದಿ ಮಾಡೋದು, ನೇಕಾರರಿಗೆ ಯಾರಿಗೆ ಮನೆ ಬೇಕು, ಯಾರಿಗೆ ಅವಶ್ಯಕತೆ ಇದೆ, ಯಾರಿಗೆ ಶೆಡ್ ಬೇಕು, ಸಾಮೂಹಿಕ ನೇಕಾರ ಎಲ್ಲಿ ಬೇಕು, ಇದೆಲ್ಲ ವ್ಯವಸ್ಥೆ ಆಲ್ರೆಡಿ ಈಗ 10 ಲಕ್ಷಕ್ಕೆ ಪ್ಲಾನ್ ಎಸ್ಟಿಮೇಟ್ ಮಾಡಿದ್ವಿ ಸರ್, ಈಗ ಸರ್ಕಾರಕ್ಕೆ ಆಲ್ರೆಡಿ ಕೊಡ್ತೀವಿ ಸರ್ ನಾಳೆ ನಾಡಿದ್ದು. ಆಮೇಲೆ ಸರ್ಕಾರದಿಂದ ಕೈಮಗ್ಗ ನೇಕಾರಿ ಬಂದ ತಕ್ಷಣ ಪ್ರತಿಯೊಬ್ಬ ನೇಕಾರರಿಗೆ ಅದು ಮಗ ಕೊಡುವಂತ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೀವಿ ಸರ್. ಈಗ ನಿಮ್ಮ ಆಡಳಿತ ಮಂಡಳಿ ಬಗ್ಗೆ ಹೇಳಿದ್ರೆ ಅಂದ್ರೆ ನಿಮ್ಮ ಸಮಿತಿ ಇದೆ, ಅದರಲ್ಲೇ ಎಲ್ಲ ಇದು ಮಾಡ್ತಿರಂತ, ಯಾವ ರೀತಿ ಕಾರ್ಯ ನಿರ್ವಹಿಸ್ತಾ ಇದೆ ಅದು? ಸರ್, ಸಂಘದ ನಿರ್ದೇಶಕರಿಗೆ ಒಂದು ಮೀಟಿಂಗ್ ನೋಟಿಸ್ ಕೊಡ್ತೀವಿ ಸರ್. ನಿರ್ದೇಶಕರ ಅಪ್ಪಣೆ ಮೇರೆಗೆ, ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಸಂಘದಿಂದ ಒಂದು ಮೀಟಿಂಗ್ ಮಾಡ್ಕೊಂಡು ಆ ರೆಗ್ಯುಲೇಷನ್ ಪಾಸ್ ಮಾಡ್ಕೊಂಡು ಸರ್ಕಾರಕ್ಕೆ ವರದಿ ಕೊಡ್ತೀವಿ ಸರ್. ವರದಿ ಆದ್ಮೇಲೆ ನಮ್ಮ ಸರ್ಕಾರದಿಂದ ಆದೇಶ ಬರುತ್ತೆ ಸರ್. ಆಮೇಲೆ ಕಾಂಟ್ರಾಕ್ಟರ್ ಕರಿತೀವಿ, ಈ ತರ ಉಣ್ಣೆ ವಲಯ ಅಭಿವೃದ್ಧಿ ಯೋಜನೆ ಒಂದು ಬಿಲ್ಡಿಂಗ್ ರೆಡಿ ಆಗಿದೆ, ನೇಕಾರ ಸಾಮೂಹಿಕ ನಿಗಿ ಕಾರ್ಯಾಗಾರ ಮಾಡಬೇಕು, ಸರ್ಕಾರದಿಂದ ಸವಲತ್ತು ನಮಗೆ ಮಂಜೂರಾಗಿದೆ ಅಂತ ಒಂದು ಪೇಪರ್ಗೆ ಹಾಕ್ತೀವಿ ಸರ್. ಅದು ಒಂದು 3 ಜನ ಕಾಂಟ್ರಾಕ್ಟರ್, ಅವ್ರು ಎಷ್ಟು ಜನ ಬೇಕೋ ಅಷ್ಟು ಜನ ಕಾಂಟ್ರಾಕ್ಟರ್ಗಳು ಇಲಾಖೆ ಪ್ರಸ್ತಾವನೆ ನಮ್ಮ ಸಂಘಕ್ಕೆ ಪ್ರಸ್ತಾವನೆ ಕೊಡ್ತಾರೆ ನಾವು ಹಾಕಿದ್ವಿ ಅಂತೇಳಿ. ಯಾರು ಅದರಲ್ಲಿ ಕಡಿಮೆ ಟೆಂಡರ್ ಕಡಿಮೆ ಇರುತ್ತೋ ಅವ್ರು ನಾವೊಂದು ಮೀಟಿಂಗ್ ಮಾಡ್ಕೊಂಡು ಅದ್ರ ಮುಖಾಂತರ ನಾವು ಜೇಳಿಕೆ ಇಲಾಖೆ ಪ್ರಸ್ತಾವನೆ ಕೊಟ್ಟು ಇಂಥರ ನಾವು ಕಾಂಟ್ರಾಕ್ಟ್ನ ಆಯ್ಕೆ ಮಾಡಿದ್ವಿ, ಇಲಾಖೆಗೆ ನಮಗೆ ಒಂದು ಬಿಲ್ಡಿಂಗ್ ಮಂಜೂರಾಗಿದೆ, ಹಿಂಗೆ ಬೇಕು ಅಂತೇಳಿ ನಾವು ಪ್ರಸ್ತಾವನೆ ಕೊಡ್ತೇವೆ ಕೈಮಗ್ಗ ಜವಳಿ ಇಲಾಖೆ ಉಪನಿರ್ದೇಶಕರ ಕಚೇರಿ. ಸಮಿತಿ ಇದೆ ಅಂತ ಹೇಳಿದ್ರಲ್ಲ, ಎಷ್ಟು ಜನ ಇದ್ದಾರೆ, ಯಾರ್ಯಾರು ಇರ್ತಾರೆ ಅದರಲ್ಲಿ, ಅದ್ರ ಬಗ್ಗೆ ಹೇಳಿ. ಒಬ್ಬ ಅಧ್ಯಕ್ಷರು, ಒಬ್ಬರು ಉಪಾಧ್ಯಕ್ಷರು ಇರ್ತಾರೆ ಸರ್. 9 ಜನ ನಿರ್ದೇಶಕರು ಇರ್ತಾರೆ ಸರ್, ಪುರುಷರು 9 ಜನ, ಮಹಿಳೆಯರು ಇಬ್ಬರಿಗೆ ಅವಕಾಶ ಇರುತ್ತೆ ಸರ್. ಕಾರ್ಯದರ್ಶಿ ನಾನೊಬ್ಬನಿರ್ತೀನಿ ಸರ್. ಅವ್ರನ್ನ ಆಯ್ಕೆ ಮಾಡೋದು ಹೆಂಗೆ ಅಂದ್ರೆ, ಅವ್ರು ಯಾವ ರೀತಿ ಆಯ್ಕೆ ಆಗಿರ್ತಾರೆ ಈ ಸಮಿತಿಗಾಗ್ಲಿ, ನಿರ್ದೇಶಕರು ಯಾವ ರೀತಿ ಆಗ್ತಾರೆ, ಅಧ್ಯಕ್ಷರು ಯಾವ ರೀತಿ ಚುನಾಯಿತರಾಗ್ತಾರ, ಅಥವಾ ಚುನಾವಣೆ ಮೂಲಕ ಆಗ್ತಾರೋ, ಅಥವಾ ಯಾರಾದ್ರೂ ನಾಮ ನಿರ್ದೇಶನ ಮಾಡ್ತಾರೋ, ಹೇಗೆ ಆಗುತ್ತೆ? 31/2020 ಚುನಾವಣೆ ನಡೆದಿದೆ ಸರ್ ನಮ್ಮದು, ಅದರಲ್ಲಿ ಇವರು 11 ಜನ ಆಯ್ಕೆ ಆಗಿದ್ದಾರೆ ಸರ್. ಫಸ್ಟ್ ನಿರ್ದೇಶಕರು ಆಯ್ಕೆ ಆಗ್ತಾರೆ, ಆಮೇಲೆ ಒಂದು ನೋಟಿಸ್ ಕೊಡ್ತೀವಿ ಅಧ್ಯಕ್ಷರು ಉಪಾಧ್ಯಕ್ಷರದು, ಆಮೇಲೆ ಅಧ್ಯಕ್ಷರು ಉಪಾಧ್ಯಕ್ಷರು ಅಂತೇಳಿ ಚುನಾವಣಾಧಿಕಾರಿ ಬಂದು ನಮ್ಮನ್ನು ಇಂಥವ್ರು ಮಾಡಬಹುದು ಅಂತ ಅವರೆಲ್ಲ ಅನುಮತಿ ಕೊಟ್ಟ ಮೇಲೆ ಅವ್ರನ್ನ ಮಾಡಿರ್ತಾರೆ. ಚುನಾವಣೆಗೆ ಮತ ಹಾಕಂತಾರೆ ಯಾರು? ಷೇರುದಾರ, ಸಂಘದ ಷೇರುದಾರರು ಏನಿರ್ತಾರೆ ಸರ್, ಸುಮಾರು 751 ನೇಕಾರರು ಷೇರುದಾರರು ಇದ್ದಾರೆ ಸರ್. ಇಲ್ಲಿ ಆ ಷೇರುದಾರರು ಸಂಘದ ಆಡಳಿತ ಮಂಡಳಿಯ ನಿರ್ದೇಶಕರನ್ನ ಆಯ್ಕೆ ಮಾಡ್ತಾರೆ ಸರ್. ಆವಾಗ ಚುನಾವಣಾಧಿಕಾರಿ ಇಂಥರ ಆಯ್ಕೆ ಆಗಿದ್ದಾರೆ ಅಂತೇಳಿ ಮಾಡ್ಕೊಳ್ತಾರೆ. ಹೆಚ್ಚಿನ ಮತ ಪಡೆದಿರತಕ್ಕಂಥವ್ರು ನಿರ್ದೇಶಕರಾಗ್ತಾರೆ ಸರ್. ಅಂದ್ರೆ ಈಗ ನೀವು ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿರಲ್ಲ, ಇವರೆಲ್ಲ ಸಹಕಾರ ಹೇಗಿದೆ ನಿಮಗೆ? ಸಹಕಾರ ಉತ್ತಮವಾಗಿದೆ ಸರ್. ಈಗ ಮೀಟಿಂಗ್ ಕರೆದಿದ್ವಿ ಬರಬೇಕು ಅಂತಂದ್ರೆ ಎಲ್ಲರೂ ಬರ್ತಾರೆ, ನಮಗೆ ಸಹಕಾರ ಕೊಡ್ತಾರೆ. ಇನ್ನೂ ಒಂದು ಬಿಲ್ಡಿಂಗ್ ಬಂದಿತ್ತಪ್ಪ ಸರ್ಕಾರದಿಂದ, ನಾವು ಅದಕ್ಕೆ ಪ್ರಸ್ತಾವನೆ ಕೊಡಬೇಕು ಅಂತಂದಾಗ ನೇಕಾರರು ಒತ್ತು ಕೊಡ್ತಾರೆ. ಆಮೇಲೆ ಅದ್ರ ಜೊತೆಗೆ ನಮ್ಮ ನಿರ್ದೇಶಕರ ಆಡಳಿತ ಮಂಡಳಿ ಏನೈತೊ ಅವರೆಲ್ಲರೂ ಸಹಕಾರ ಕೊಡ್ತಾರೆ ಸರ್. ನಿಮ್ಮ ಸಂಘದ ಒಂದು ಯೋಜನೆಗಳು ಮುಂದಿನ ದಿನಗಳಲ್ಲಿ ಏನೇನು ಮಾಡಬೇಕಂತಿದ್ದೀರಿ, ಏನೇನು ಸೌಲಭ್ಯಗಳನ್ನು ಕೊಡಬೇಕಂತಿದ್ದೀರಿ, ಇನ್ನು ನಿಮ್ಮ ಮುಂದಿನ ಯೋಜನೆಗಳ ಬಗ್ಗೆ ಹೇಳಿ. ಮಿತವ್ಯಯ ನಿಧಿ ಯೋಜನೆಯಡಿ ಸರ್ಕಾರಕ್ಕೆ ಪ್ರಸ್ತಾವನೆ ಕೊಟ್ಟಿದ್ವಿ ಸರ್. ಆಲ್ರೆಡಿ 12 ಜನ ನೇಕಾರಿಗೆ ಕೊಟ್ಟಿದ್ವಿ. ಅವರಿಗೆ ಸರ್ಕಾರದಿಂದ ವಯಸ್ಸಾದ್ಮೇಲೆ 60 ವರ್ಷ ಮೇಲ್ಪಟ್ಟು ಆದ್ಮೇಲೆ ಈ ಪೆನ್ಷನ್ ಅಂತ ಬರುತ್ತಲ್ಲ, ಆ ತರ ನಾವು ಸರ್ಕಾರದಿಂದ ಅವನು ಕಂಬಳಿ ನೇಕಾರರ ಕಂಬಳಿ ಹಾಕಿರ್ತಾರಲ್ಲ, ಆ ನೇಕಾರರದು ಇಷ್ಟು ಟ್ರಿಪ್ ಫಂಡ್ ಅಂತೇಳಿ ಸರ್ಕಾರಕ್ಕೆ ಕಟ್ಟಿ ಅದನ್ನ ಸರ್ಕಾರದಿಂದ 60 ವರ್ಷ ಮೇಲ್ಪಟ್ಟಾದ್ಮೇಲೆ 1-2 ಬರುತ್ತೆ. ಅವು ಎಷ್ಟು ಕಟ್ಟಿರ್ತಾರೋ ಅದ್ರ ಮೇಲೆ ಡಬಲ್ ಬರುತ್ತೆ ನಿವೃತ್ತಿ ಆದ ಬಳಿಕ. 60 ವರ್ಷ ಮೇಲ್ಪಟ್ಟು ಅದು ಬರುತ್ತೆ. ಸರ್ಕಾರದಿಂದ ಆ ವ್ಯವಸ್ಥೆ ಮಾಡ್ತಾ ಇದೀವಿ ಸರ್. ಕೈಮಗ್ಗ ಜವಳಿ ಇಲಾಖೆ ಇದು ಪ್ರಸ್ತಾವನೆ ಕೊಟ್ಟುಬಿಟ್ಟಿವೆ ಸರ್ ಆಲ್ರೆಡಿ. ಉಣ್ಣೆ ಮಗ್ಗಗಳು ಅಥವಾ ಕಂಬಳಿಗಳನ್ನ ನೇಯಲಿಕ್ಕೆ ಪ್ರೋತ್ಸಾಹ ಕೊಡಂತದ್ದು, ಅದರ ಬಗ್ಗೆ ಏನಾದರೂ ಯೋಜನೆ ಇದೆಯಾ? ಉಣ್ಣೆ ನೇಕಾರರಿಗೆ ಕಂಬಳಿ ನೇಕಂತ ವಿಚಾರವಾಗಿ ಸರ್ ಆಲ್ರೆಡಿ ನಾವು ಉಣ್ಣೆ ಖರೀದಿ ಮಾಡ್ತಾ ಇದೀವಿ ಸರ್. ಖರೀದಿ ಮಾಡಿದ ಉಣ್ಣೆನ ನೇಕಾರರಿಗೆ ಕೊಟ್ಟು ಅದು ನೂಲು ಮಜೂರಿ, ನೇಗೆ ಮಜೂರಿ, ಇತರೆ ಮಜೂರಿ ಅಂತ ಹೇಳಿ ಬರುತ್ತೆ ಸರ್. ಅವನ್ನೆಲ್ಲ ಮಾಡಿ ನೇಕಾರಿಗೆ ಕೊಟ್ಟು ಸರ್ಕಾರದಿಂದ ಏನೊಂದು ಸವಲತ್ತು ನೇಕಾರಿಗೆ ತಲುಪಿಸಬೇಕು ಅನ್ನೋ ಉದ್ದೇಶ ನಮಗೆ ಪ್ರಾಮಾಣಿಕ ಪ್ರಯತ್ನ ಮಾಡೋದ್ರಲ್ಲೇ ಇದೀವಿ ಸರ್. ಒಳ್ಳೇದು ಓದಪ್ಪರೆ, ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಂಡ್ರೆ. ಅಂದ್ರೆ ನಿಮ್ಮ ಈ ಉಡೇವು ಉಣ್ಣೆ ಕೈಮಗ್ಗದ ಉತ್ಪಾದನೆ ಮತ್ತು ಮಾರಾಟ ಸಹಕಾರ ಸಂಘ ಯಾವ ರೀತಿ ಕಾರ್ಯಗಳ ಚಟುವಟಿಕೆ ನಡೆಸ್ತಾ ಇದೆ, ಕೈಮಗ್ಗ ಅಂದ್ರೆ ಕಂಬಳಿ ನೇಯಂತ ನೇಗಾರರಿಗೆ ಯಾವ ರೀತಿ ಒಂದು ಸಹಕಾರಿ ಆಗಿದೆ, ಮತ್ತೆ ಇನ್ನು ಮುಂದೆ ಏನೇನು ಮಾಡ್ಬೇಕನ್ನೋದೊಂದು ಯೋಜನೆಗಳು ತಮಗೆ ಇದಾವೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು. ಮೊಳಕಾಲು 3 ತಾಲೂಕು ಉಡೇವು ಉಣ್ಣೆ ಕೈಮಗ್ಗ ಉತ್ಪಾದನೆ ಮತ್ತು ಮಾರಾಟ ಸಂಘದ ಕಾರ್ಯಚಟುವಟಿಕೆಗಳ ಕುರಿತು ಸಂಘದ ಕಾರ್ಯದರ್ಶಿ ಎಸ್ ವಲದಪ್ಪ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಬಿ ಸಿದ್ದಣ್ಣ. ಮೊದಲ ಸುತ್ತಿನ ಕೋವಿಡ್ ಲಸಿಕೆ ಪಡೆದ ನಂತರ ಎರಡನೇ ಸುತ್ತಿನ ಲಸಿಕೆ ಪಡೆಯಲು ಏಕೆ ನಿರ್ಲಕ್ಷ್ಯ? ಕಡೆಗಣಿಸದಿರಿ ಎರಡನೇ ಸುತ್ತಿನ ಕೋವಿಡ್ ಲಸಿಕೆ. ಇದು ಮನುಕುಲಕ್ಕೆ ವೈದ್ಯ ವಿಜ್ಞಾನದ ಕಾಣಿಕೆ. ಎರಡನೇ ಸುತ್ತಿನ ಲಸಿಕೆ ಪಡೆದಾಗಲೇ ಕೋವಿಡ್ ವಿರುದ್ಧ ಯುದ್ಧದ ಗೆಲುವು. ಕೋವಿಡ್ಗೆ ಇದು ವಜ್ರ ಕವಚ. ಇದರೊಂದಿಗೆ ಗೆಲುವು ಖಚಿತ. ಕೋವಿಡ್ ಸೋಂಕು ಕಡಿಮೆಯಾಗುವುದು ನೀವು ಜಾಗ್ರತೆಯಿಂದ ಇದ್ದಾಗ ಮಾತ್ರ. ಮಾಸ್ಕ್ ಧರಿಸಿ, ಸ್ವಚ್ಛತೆ ಪಾಲಿಸಿ, ಅಂತರ ಕಾಪಾಡಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಮಣಪ್ಪುರಂ ಫೈನಾನ್ಸ್ ಸಮರ್ಪಿಸುತ್ತಿದೆ ಚಿನ್ನದ ಋಣಗಳ ಉತ್ಸವ. ಸೆಪ್ಟೆಂಬರ್ 25ರಿಂದ ನವೆಂಬರ್ 15ರವರೆಗೆ ಲಕ್ಕಿ ಡ್ರಾನಲ್ಲಿ ಅದ್ಭುತವಾದ ಬಹುಮಾನಗಳನ್ನು ಪಡೆಯುವ ಸುವರ್ಣಾವಕಾಶ. ಈ ಹಬ್ಬದ ವೇಳೆ ಧಾವಿಸಿ ಚಿನ್ನದ ಮೇಲೆ ಋಣಗಳಿಂದ ಕೇವಲ ತಿಂಗಳಿಗೆ 57 ಪೈಸೆಗಳ ಬಡ್ಡಿ ದರದ ಮೇಲೆ. ಮಣಪ್ಪುರಂ ಫೈನಾನ್ಸ್, ನಿಮ್ಮ ಜೀವನ ಸುಖಕರವಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪ್ಪುರಂ ಶಾಖೆಗೆ ಭೇಟಿ ನೀಡಿ ಅಥವಾ ಕರೆ ಮಾಡಿ 1800420233. ಅಲ್ಲವನ್ ಏನ್ ಮಾಡ್ಲಿಕ್ಕೆ ಅಂತೀನಿ? ಬಾಂಡಿ ತೊಳೆದ ನೀರು, ಬಟ್ಟಿ ಒಗೆದ ನೀರು ಎಲ್ಲ ಜನ ಓಡಾಡೋ ರೋಡ್ ನಾಗ ಬಿಟ್ಟಿಯಲ್ಲ. ಬಿಡಪ್ಪ, ಬಿಸಿಲಿಗೆ ಒಡಕ್ ಹೋಗ್ತದ. ನೀ ಯಾಕೆ ಚಂತಿ ಮಾಡ್ತಿ ಬಿಡು? ಹಿಂಗ್ಯಾಕಂತಿ? ಆ ಬಚ್ಚಲ್ ನೀರು ಹಿಂಗ್ ಗುಂಡಾಗ ಬಿಟ್ರ ನಿನ್ ಮನಿ ಮುಂದ ಸ್ವಚ್ಛ ಇರ್ತದ. ಅದಕ್ಕೆಲ್ಲ ರೊಕ್ಕ ಬಹಳ ಬೇಕಲ್ಲ. ಇದಕ್ಕ ಪಂಚಾಯತಿ ಒಳಗ ರೊಕ್ಕದ ನೆರವು ಸಿಗ್ತದ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9480985555. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಈಗ ಕೇಳಿ ಆಕಾಶವಾಣಿ ಚಿತ್ರದುರ್ಗ. ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ನೇಗಿಲ ಜಗಲಿ. ಇಂದಿನ ನೇಗಿಲ ಜಗಲಿ ಕಾರ್ಯಕ್ರಮ ಸರಣಿಯಲ್ಲಿ ಕಡಲೆ ಬೆಳೆಯಲ್ಲಿ ಕುಡಿ ಚಿವುಟುವುದು ಹಾಗೂ ಸಮುದಾಯ ಒಕ್ಕಣೆ ಕಣದ ಪ್ರಾಮುಖ್ಯತೆ ಕುರಿತು ಮಾತುಕತೆ. ಬಾಗಿ ಬಾಗಿ ಬಂಗಾರ ತೂಗಿ ಬೆಳ್ಳಿ ಮೂಡಿ ಬೆಳಗಾದುವಮ್ಮ. ಬಾಗಿ ಬಾಗಿ ಬಂಗಾರ ತೂಗಿ ಬೆಳ್ಳಿ ಮೂಡಿ ಬೆಳಗಾದುವಮ್ಮ. ಏನ್ ರಮಣ್ಣ, ಕಡ್ಲೆ ಬೆಳೆ ಬಾಳ ಚಲೋ ಬಂದತ್ತಲ್ಲ? ಮೊನ್ನೆ ಎಡೆಕುಂಟೆ ಹೊಡೆದಿದ್ದು ಬಾಳ ಚಲೋ ಆಗೈತೆ ನೋಡು, ಮಣ್ಣು ಎಷ್ಟು ಹದ ಐತೆ. ಹೌದ್ ಗಿರ್ದಕ್ಕ, ಬೆಳೆ ಚೆನ್ನಾಗ್ ಬಂದೈತ್ ನೋಡು. ಕೃಷಿ ಅಧಿಕಾರಿಗಳು ಹೋದ್ ಸರಿ ಬಂದಾಗ ಹೇಳಿದ್ರಲ್ಲ, ನಿಂಗೇನಾರ ನೆನಪೈತೇನ? ಈ ಗಿಡದಾಗ ಕುಡಿ ಎಲ್ಲ ಚಿವುಟ್ರಿ, ಚೆನ್ನಾಗಿ ಕವಲೊಡೆದು ಕಾಯಿ ಚೆನ್ನಾಗ್ ಬಿಡ್ತತಿ ಅಂತ ಹೇಳಿದ್ರಲ್ಲ. ಹೌದ್ ರಮಣ್ಣ, ಮೊನ್ನೆ ಸಾಹೇಬ್ರು ಅದೇನೋ 1-1.5 ತಿಂಗಳು ಇದ್ದಾಗ ಅದೇನೋ ಕುಡಿ ಚೂಟ್ಬೇಕು ಕಡ್ಲೆಲಿ, ಬೆಳೆ ಚೆನ್ನಾಗ್ ಬರ್ತತೆ ಅಂತ ಹೇಳಿದ್ರು. ಈಗ ನೀನು ಕಡ್ಲೆ ಬಿತ್ತಿ 1 ತಿಂಗಳಾಗಿರ್ಬೇಕಲ್ಲ, ಈಗ ಒಳ್ಳೆ ಸಮಯ ನೋಡ್ರಮ್ಮಣ್ಣ, ಮಾಡ್ಬೋದು. ಹೌದ್ ಕಣಕ, ಈ ಕೂಲರಿಗೆ ಹೇಳ್ತೀನಿ ನೋಡು, ನಾಳೆನ ಬಂದು ಕೆಲಸ ಮಾಡಕ. ಅಯ್ಯೋ ಈ ಕೂಲರ್ ಎಲ್ಲ ಯಾಕೆ ರಮಣ್ಣ? ನಾವು ಲಕ್ಷ್ಮಕ್ಕ ಇಲ್ಲೇನು ನಾವೇ ಮಾಡಿದ್ರಾಕತ್ತಪ್ಪ. ಆಗೋ ಲಕ್ಷ್ಮಕ್ಕನು ಅಲ್ಲಿ ಹುಲ್ ಕೊಯ್ತಿದ್ಲು, ಈ ಕಡೆನೆ ಬರ್ತಿದ್ದಾಳೆ. ಬಂದೆ ಕಣವ. ಏನ್ ರಮಣ್ಣ ಪ್ಲಾಸ್ಕ್ ಇಟ್ಕೊಂಡ್ ಬಂದಿದೀಯಾ? ಕಾಫಿ ಗಿಫಿ ತಂದೇನು? ತಂದಿದ್ರ ತಾಯಿ ಇಲ್ಲ ಒಂಚೂರು. ಬೆಳಗ್ಗೆನೆ ಹುಲ್ ಕೊಯ್ಯಕ್ ಹೋದವಳು ನಾನು. ಗಿರ್ಜಕ್ಕ ಒಂಚೂರು ಹೊರೆ ಇಳ್ಸವ, ವಜ್ಜಿ ಆಗಿದೆ. ಓ ಬಂದೆ ಲಕ್ಷ್ಮಕ್ಕ, ಕೂತ್ಕೋ ಒಂಚೂರು ಸುಧಾರಿಸ್ಕೋ. ಗಿರ್ಜಕ್ಕ ಲಕ್ಷ್ಮಕ್ಕ ತಗಳ್ರಿ, ಕಾಫಿ ಕುಡೀರಿ. ರಮಣ ನೀನ್ ಕುಡ್ದೇನಪ್ಪ, ನಂಗ್ ಉಳಿಸಿಲ್ಲ ಅಂತ ಬೈಬೇಡ. ಆಮೇಲೆ ಆತ್ ಕೊಡವ. ಲಕ್ಷ್ಮಕ್ಕ, ಈ ರಾಮಣ್ಣ ಕಡ್ಲೆ ಬೆಳಿಲಿ ಕುಡಿ ಚುಡ್ಸ್ಬೇಕು ಅಂತ ಅನ್ಕೊಂಡನಂತೆ, ನಾಳೆ ಕೂಲರ್ಗ್ ಹೇಳ್ತೀನಿ ಅಂತಾನೆ ನೋಡು. ಎಷ್ಟು ಸಾವುಕಾರ ಆಗ್ಬಿಟ್ಟನ್ ನೋಡು, ಕೂಲರ್ಗ್ ಹೇಳ್ತೀನಿ ಹಂಗೆ ಹಿಂಗೆ ಅಂತಾನೆ. ನಾವೆಲ್ಲ ಇಲ್ಲೇನವ್ವ, ನಾವೆಲ್ಲ ಸೇರ್ಕೊಂಡ್ ಮಾಡಕ್ಕಾಗಲ್ಲ ನೀ ಕೆಲ್ಸನ. ಓ ಗಿರ್ಜಕ್ಕ, ರಮಣ್ ಹಂಗನ್ನ. ಇದೇನ್ ರಮಣ ಹೊಸ್ದಾಗ ಶುರು ಮಾಡ್ಕೊಂಡಿದ್ಯಾ? ನಾವೇ ಎಲ್ಲ ಬರ್ತೀವಿ ತಗೊಳಪ್ಪ. ನಾಳೆ ನಮ್ಮನೆಗೊಂದಿಬ್ರು, ಗಿರ್ಜಕ್ಕರ್ ಮನೆಗೊಂದಿಬ್ರು, ಮತ್ ನಿನ್ ಹೆಂಡ್ತಿ ಮಗನ ಕರ್ಕೊಂಬಾ, ಬೆಳಿಗ್ಗೆನೆ ಎದ್ ಶುರು ಮಾಡಿದ್ರ ಆಕತೆ. ಓ ಏನ್ ಲಕ್ಷ್ಮಕ್ಕ, ಅಷ್ಟ್ ಜನ ಎಷ್ಟ್ ಜನ ಅಂತ ಜೋರಾಗಿ ಲೆಕ್ಕ ಹಾಕ್ತಿದೀರ? ಓ ನಮಸ್ತೆ ಸಾಹೇಬ್ರೆ, ಬರ್ರಿ ಬರ್ರಿ. ಅದೇ ರಾಮಣ್ಣ ಅವ್ರ ಹೊಲ್ದಾಗೆ ಕಡ್ಲೆ ಬೆಳಿಗ್ಗೆ ಕುಡಿ ಚುಡ್ಸ್ಬೇಕು ಅಂತಂದ್ ಹೇಳ್ತಿದ್ದ, ಅದಕ್ಕೆ ಲಕ್ಷ್ಮಕ್ಕ ನಾವು ಮಾತಾಡ್ಕಂತಿದ್ವಿ, ನಾವೇ ಎಲ್ಲರೂ ಸೇರ್ಕೊಂಡು ಮಾಡಿ ಮುಗ್ಸಿದ್ರ ಆಗುತ್ತೆ ಅಂತ. ಅವತ್ತು ನೀವೇ ಹೇಳಿದ್ರ ಸಾಹೇಬ್ರೆ, ಈ ತಿಂಗಳ ಮೇಲೆ ಕುಡಿ ಚಿವುಟ್ರಿ ಇಳುವರಿ ಚೆನ್ನಾಗ್ ಬರ್ತತಿ ಅಂತ. ಹೌದು ರಮಣ್ಣ ಹೇಳಿದ್ದೆ, ಗಿಡ ಕುಡಿ ಚಿವುಟದ್ರಿಂದ ಚೆನ್ನಾಗಿ ಕೌಲೊಡೆದು ಕಾಯಿ ಎಲ್ಲ ಚೆನ್ನಾಗಿ ಬಿಡ್ತವೆ ಅಂತ ಹೇಳಿದ್ದೆ. ಈಗ ಮಾಡ್ತಿದ್ದೀರ ನೀವು? ಹೌದ್ ಸಾಹೇಬ್ರೆ, ನಾಳೆ ಎಲ್ಲರೂ ಸೇರಿ ಈ ಕೆಲಸ ಮಾಡೋಣ ಅಂತ ಮಾಡಿದ್ವಿ. ನೋಡಿ ನಿಮ್ ಮಧ್ಯೆ ಎಷ್ಟು ಒಳ್ಳೆ ಬಾಂಧವ್ಯ ಐತೆ. ಒಬ್ರಿಗೊಬ್ರು ಹಿಂಗೆ ಸಹಾಯ ಮಾಡ್ಕಂತ ಕೆಲಸ ಮಾಡಿಬಿಟ್ರೆ ಈ ಕೂಲಿ ಕಾರ್ಮಿಕರ ಸಮಸ್ಯೆ ಅದು ಇದು ಅನ್ನೋದೆಲ್ಲ ತಪ್ಪುತ್ತೆ. ನಾವ್ ಯಾವಾಗ್ಲೂ ಹಿಂಗೆ ಸಾಹೇಬ್ರೆ ಮುಯ್ ಆಳ್ತರ ಒಬ್ರಿಗೊಬ್ರು ಸಹಾಯ ಮಾಡ್ತಿರ್ತೀವಿ. ತುಂಬಾ ಒಳ್ಳೇದು ಲಕ್ಷ್ಮಕ್ಕ. ನೋಡಿ ಈ ಕುಡಿಚೂಟದನ್ನ ನೀವು ಕೈಯಿಂದಲಾದ್ರೂ ಮಾಡಬಹುದು, ಹಾಗೂ ಈ ಕೆಲ್ಸಕ್ಕೆ ಅಂತಲೇ ಒಂದ್ ಮಷಿನ್ ಕೂಡ ಇದೆ. ಹೌದ ಸಾಹೇಬ್ರೆ, ಇದಕ್ಕೂ ಎಲ್ಲ ಮಷಿನ್ ಬಂದವ? ಹೌದ್ ಗಿರ್ಜಕ್ಕ, ನಮ್ ಇಲಾಖೆಯಿಂದ ನಾಳೆ ಆ ಮಿಷಿನ್ನ ತರಿಸ್ತೀವಿ, ನೀವು ನೋಡಿವ್ರಂತೆ. ಅದು ಹೆಂಗಿರ್ತ ಸಾಹೇಬ್ರೆ, ಅದನ್ನ ಅದು ನಾವೇ ಕತ್ತರಿಸ್ಬೇಕಾ ಹೆಂಗೆ? ಅದು ನೋಡಿ ರಮಣ್ಣ, ಆ ಮಿಷಿನ್ನು ಬ್ಯಾಟ್ರಿ ಚಾಲಿತ ಯಂತ್ರ. ಆ ಬ್ಯಾಟ್ರಿಗೆ ಚಾರ್ಜರ್ ಕೂಡ ಬರುತ್ತೆ, ಅದು ಸೋಲಾರ್ ಚಾರ್ಜರ್. ಅದು ಸಾಹೇಬ್ರೆ, ಸೋಲಾರ್ ಅಂದ್ರೆ ಅದೇನೋ ನೀರ್ ಕಾಯಿಸುತ್ತೆ ಅಂತಾರಲ್ಲ, ಹಂಗ? ಹೌದ್ ಲಕ್ಷ್ಮಕ್ಕ, ಹಾಗೇನೆ. ಆದ್ರೆ ಅಲ್ಲಿ ನೀರ್ ಕಾಯುತ್ತೆ, ಇಲ್ಲಿ ನಮ್ಮ ಮಿಷಿನ್ ಕೆಲಸ ಮಾಡುತ್ತೆ. ಅದಕ್ಕೆ ಸೋಲಾರ್ ಪ್ಯಾನಲ್ ಇರುತ್ತೆ. ಆ ಮಿಷಿನ್ ಬಳಸೋರು ಅದನ್ನ ತಲೆ ಮೇಲೆ ಇಟ್ಕೊಂಡು ಗಿಡದ ಮೇಲೆ ಕತ್ತರಿ ಆಡಿಸ್ತಾ ಹೋಗ್ಬೇಕು. ಹೌದ ಸಾಹೇಬ್ರೆ, ಬಾಳ ಚಲೋ ಆತ್ ನೋಡ್ರಿ, ಬಾಳ ಸುಲಭನೂ ಐತಪ್ಪ ಇದು. ಈಗೇನಾದ್ರು ಈ ಕುಡಿ ಪಡಿ ಚೂಟಕ್ಕೆ ಜನಪನ ಸಿಕ್ಕಿಲ್ಲ ಅಂತಂದ್ರೆ ಈ ಮಿಷನ್ ಮಾಡ್ಕೋಬಹುದು ನೋಡ್ರಿ ನಾವು. ಹೂ ಗಿರ್ಜಕ್ಕ, ಇದು ತುಂಬಾ ಸುಲಭ ಇದೆ. ಈಗ ರಾಮಣ್ಣನ ಹೊಲದಲ್ಲಿ ಈ ಕುಡಿ ಚೌಟದೆಲ್ಲ ಆದ್ಮೇಲೆ ನೀವು ನಿಮ್ ನಿಮ್ ಹೊಲದಲ್ಲೂ ಕೂಡ ಕುಡಿ ಚೂಟ್ಕೋಬಹುದು. ಹಂಗೆ ಮಾಡೋಣ ಬಿಡ್ರಿ ಸಾಹೇಬ್ರೆ. ಗಿರ್ಜಕ್ಕ, ನಾ ಬರೋಣಂತ ಬೆಳಿಗ್ಗೆ ಕುಡಿಗಳನ್ನ ಆಯ್ಕೊಂಡು ತಗೊಂಡು ಹೋಗೋಣಂತ ಉಳ್ಶಾಪ್ ಮಾಡಬಹುದು. ಹೌದ್ ಲಕ್ಷ್ಮಕ್ಕ, ಈ ಕಡ್ಲೆ ಬೆಳೆ ಕುಡಿ ಆರೋಗ್ಯಕ್ಕೆ ಬಾಳ ಒಳ್ಳೇದಂತ ನೋಡವ, ಅದ್ರಾಗೇನೋ ಬಾಳ ಸತ್ವ ಇರ್ತತಂತೆ. ನಾಳೆ ಹೋಗಿ ತಗೊಂಡ್ ಹೋಗಿ ಉಳ್ಸೊಪ್ ಮಾಡ್ಕೊಂಡು ತಿನ್ನೋಣಂತೆ. ಅಯ್ಯೋ, ಬೇಕಾದಷ್ಟು ತಗೊಳ್ರಿ. ಮತ್ತೇನ್ ರಮಣ, ಏನ ತಲೆ ಕೇರ್ಕೊಂತಿದೀಯಲ್ಲ, ಇದೇನ್ ಕೇಳದು? ಏನಲ್ ಬಿಡ್ರಿ ಸಾಹೇಬ್ರೆ, ಈ ಯಾರೋ ಅಂತಿದ್ರೆ ಈ ಕುಡಿ ಚೂಟಕ್ಕೆ ಹೊಲ್ದಾಗೆ ಕುರಿ ಬಿಡ್ತಾರಂತೆ. ಹೌದು ಸಾಹೇಬ್ರೆ. ಅಷ್ಟೇನಾ? ಹೂ ರಮಣ, ಕುರಿನ ಬಿಡಬಹುದು, ಅವು ಚೆನ್ನಾಗಿ ಕುಡಿ ಚೂಡ್ತವೆ. ಆದ್ರೆ ಪೂರ್ತಿ ಬೆಳೆ ತಿಂದೋ ಇರೋ ಹಾಗೆ ನೀವು ನೋಡ್ಕೋಬೇಕಷ್ಟೇ. ಓ ಹೌದ ಸಾಹೇಬ್ರೆ, ಇದೇನು ಬಾಳ ಚಲೋ ಐತ್ ನೋಡ್ರಿ. ಅಯ್ಯೋ ಅಯ್ಯೋ, ಅಲ್ಲಿ ನೋಡ್ ಲಕ್ಷ್ಮಕ್ಕ, ಆ ರೋಡ್ ಮೇಲೆನೆ ಆ ರಾಗಿ ತಾನೆ ಎಲ್ಲ ಕೊಯ್ದು ಹೆಂಗ್ ಸುರ್ದಾರ್ ನೋಡವ ನಮ್ ಜನ. ಚಂದಾಗಿ ಕಣ ಮಾಡ್ಕೊಂಡು ಕಣದಾಗೆ ಇದನ್ನೆಲ್ಲ ಒಕ್ಕಲು ಮಾಡಕ್ ಆಗಲ್ಲೇನು, ಎಲ್ಲ ಈ ರೋಡ್ ನಾಗೆ ಮಾಡ್ಕೊಂಡಿದಾರೆ. ಓ ಹೌದು ಗಿರ್ಜಕ್ಕ, ಇವ್ರಿಗೆ ಎಷ್ಟು ಹೇಳಿದ್ರು ಅಷ್ಟೇ ಮಾತೇ ಕೇಳಲ್ಲ. ಲಕ್ಷ್ಮಕ್ಕ, ಗಿರ್ಜಕ್ಕ, ನೋಡಿ ನೀವೆಲ್ಲ ಎಷ್ಟ್ ಕಷ್ಟಪಟ್ಟು ಆಹಾರ ಬೆಳೆದಿರ್ತೀರಾ, ಅವನ್ನೆಲ್ಲ ತಗೊಂಡ್ ಬಂದು ರೋಡ್ ಮೇಲೆ ಹಾಕಿದ್ರೆ ಹೇಗೆ? ನಾವು ಊಟ ಮಾಡೋ ಪದಾರ್ಥಗಳಲ್ವಾ ಅವು. ನಮ್ಮ ಹಳ್ಳಿ ಜನ ಹಂಗೇನೆ ಸಾಹೇಬ್ರೆ, ಕಣ ಮಾಡ್ಯಾರು ಅಂತ ಈ ರೋಡ್ ಮೇಲೆ ಹಾಕ್ಬಿಡ್ತಾರೆ. ಬಸ್ಸು ಕಾರು ಗಾಡಿಗಳು ಅವ್ ಮೇಲೆ ಓಡಾಡಿ ಆ ಕಾಳುಗಳು ಅವಾಗೆ ಬೇರೆ ಆಗ್ಬೇಕು ನೋಡ್ರಿ. ಆ ಗಾಡಿಗಳೆಲ್ಲ ಎಲ್ಲೆಲ್ಲಿ ಹೋಗಿರ್ತವೋ ಏನೋ, ಆ ಗಾಡಿ ಟೈರ್ಗಳು ನಾವು ತಿನ್ನೋ ಕಾಳಿನ ಮೇಲೆ ಹೋಗಿ ಅದೇನೇನ್ ಹಾಕತ್ತೋ ಏನಪ್ಪ. ಅದಿರ್ಲಿ ಗಿರ್ಜಕ್ಕ, ಹೋದರ್ಷ ಪಾಪ ಅವ್ರ ಯಾರ ದಾವಣಗೆರೆ ಜನ ಕಾರ್ನೆಗ್ ಹೋಗ್ಬೇಕಾದ್ರೆ ಹುಲ್ಲಿನ ಮೇಲೆ ಟೈರ್ ಜಾರಿ ಆಕ್ಸಿಡೆಂಟ್ ಆತಲ್ಲವ. ಹೂ ಲಕ್ಷ್ಮಕ್ಕ, ಈಗೆಲ್ಲ ರೋಡ್ ಮೇಲೆ ಕಣ ಮಾಡಬಾರ್ದು. ರೋಡ್ ಇರೋದು ಓಡಾಡಕ್ಕಲ್ವಾ, ಇವರೆಲ್ಲ ಕಣ ಮಾಡ್ಕೊಂಡು ಯಾಕೆ ಒಕ್ಕಣೆ ಮಾಡಬಾರ್ದು? ನಾವೆಲ್ಲ ಹಂಗೆ ಒಕ್ಕಣೆ ಮಾಡೋದು ಸಾಹೇಬ್ರೆ. ಮೊದ್ಲೆಲ್ಲ ಅದಕ್ಕೆಂತನೇ ನಮ್ ಹಿರಿಯರು ಊರಿನ ಪಕ್ಕದಾಗೇನೆ ಕಣ ಮಾಡ್ತಿದ್ರು. ಈಗಂತರಕ್ಕೂ ಅವೆಲ್ಲ ಕಣಗಳೆಲ್ಲ ಹೋಗಿ ಸೈಟು ಮನೆ ಆಗ್ಬಿಟ್ಟವ್ ನೋಡ್ರಿ. ಅದಕ್ಕೆನೆ ಇವರು ಜನಗಳು ರೋಡ್ ಮೇಲೆ ತಂದು ಬೆಳೆದಿದ್ ಬೆಳೆನೆಲ್ಲ ಹಾಕ್ತಿದ್ದಾರೆ. ಹೌದು ಗಿರ್ಜಕ್ಕ. ಸಾಹೇಬ್ರೆ, ನಾವು ಹೊಲ್ದಾಗೆ ಸ್ವಲ್ಪ ಜಾಗ ಮಾಡಿ ಸಗಣಿ ಬಳ್ಕೊಂಡು ಕಣ ಪೂಜೆ ಮಾಡಿ ಆಮೇಲೆ ತೆನೆ ಬಡ್ಸೋದ್ ನೋಡ್ರಿ. ನಾವ್ ನೋಡ್ ಸಾಹೇಬ್ರೆ, ಈ ಕಣ ಮಾಡಿ ಪೂಜೆ ಮಾಡಿದ್ರೆ ಮುಗೀತು, ಅದ್ರ ಹತ್ರ ಚಪ್ಪಲಿ ಕೂಡ ತಗೊಂಡ್ ಹೋಗಲ್ಲ. ಅದು ತುಂಬಾ ಒಳ್ಳೆ ಅಭ್ಯಾಸ ರಮಣ. ಹಾಗೆ ಕಣ ಮಾಡಿ ಕಾಳು ಒಕ್ಕಣೆ ಮಾಡ್ಬೇಕು. ಈಗೆಲ್ಲ ಮಿಷಿನ್ ಕೂಡ ಬಂದಿದಾವೆ ಲಕ್ಷ್ಮಕ್ಕ, ನಿಮ್ ಸಂಘದಿಂದಲೂ ಕೂಡ ನೀವು ಮಿಷಿನ್ ನ ತಗಬಹುದು. ಏನೇ ಮಿಷಿನ್ ಬಂದ್ರು ನಾವ್ ಹಿಂಗೆ ಕಣ ಮಾಡೋದು ಸಾಹೇಬ್ರೆ. ಮಿಷಿನ್ನಾಗೆ ಕಾಳು ತೆಗೆದ್ರು ರಾಶಿ ಹಾಕಿ ರಾಶಿ ಪೂಜೆ ಮಾಡಿನೇ ಚೀಲ ತುಂಬೋದು, ಆಮೇಲೆ ಮಾರಾಟ ಮತ್ತೊಂದು. ಹೌದ್ ಸಾಹೇಬ್ರೆ, ನಾವೆಲ್ಲ ರೈತಾಪಿ ಜನ. ನಾವು ಬೆಳ್ದಿರೋ ಕಾಳು ಕಡಿ ಅಂದ್ರೆ ನಮ್ಗೆ ದೇವ್ರ ಸಮಾನ. ಈಗ ದೇವ್ರನ್ನ ಹೆಂಗ್ ಪೂಜೆ ಮಾಡ್ತೀವೋ ಹಂಗೆ ನಾವು ನಮ್ ರಾಶಿಗೂ ಪೂಜೆ ಮಾಡ್ತೀವಿ. ಮತ್ತೆ ನಾವ್ ಒಂದು ಕಾಳನ್ನು ವೇಸ್ಟ್ ಆಗ್ಲಿಲ್ದಂಗೆ ಈ ಕಣದ ಸುತ್ತಲೂ ಹುಲ್ಲಿನ ಕಟ್ಟಿ ಕಟ್ಟಿರ್ತೀವಿ, ಇಲ್ಲ ಅಂತಂದ್ರೆ ಈ ಪಾಟನ್ನಾದ್ರೂ ಇಟ್ಟಿರ್ತೀವಿ ಸುತ್ತನೂ. ನಮ್ಮ ಅಪ್ಪರೆಲ್ಲ ಒಕ್ಕಣೆ ಮಾಡಿದಾಗ ತಲೆಗೆ ಅವ್ರು ಕಟ್ಕೊಂಡಿದ್ದು ಪೇಟನ್ನು ಸಹ ಕಾಳಿನ ರಾಶಿ ಮೇಲೆ ಕೊಡುತ್ತಿದ್ರಂತೆ. ಹೌದು ಗಿರ್ಜಕ್ಕ, ಆ ಟವಲ್ನಾಗ ಏನಾದ್ರೂ ಕಾಳಿದ್ರೆ ಅಂತ ಅವ್ರ ಹಂಗ್ ಮಾಡ್ತಿದ್ರು. ಕಷ್ಟಪಟ್ಟಿದ್ ಬೆಳೆ ಅಲ್ವಾ, ಆ ಕಷ್ಟ ಬೆಳೆದವ್ರಿಗೆ ಗೊತ್ತು. ಹೌದಕ್ಕ, ನಾವು ಮೊದಲೆಲ್ಲ ಹಂಗೆ ಮಾಡ್ತಿದ್ವಿ ನೋಡು. ನೋಡಿ, ಹಿಂದಿನವರ ಕೆಲವು ಆಚಾರ ವಿಚಾರಗಳು ಪದ್ಧತಿಗಳು ಅವನ್ನೆಲ್ಲ ನಾವು ಮರಿಬಾರ್ದು. ಹಾಗೆ ಆ ಪದ್ಧತಿಗಳು ಯಾಕೆ ಬಂದ್ವು ಅಂತ ನೋಡ್ತಾ ಹೋದ್ರೆ ಅವುಗಳ ಹಿಂದೆ ದೊಡ್ಡ ವಿಜ್ಞಾನನೇ ಇರುತ್ತೆ. ನಾವು ಊಟ ಮಾಡುವ ಕಾಳು ಎಷ್ಟು ಸ್ವಚ್ಛವಾಗಿದ್ರೆ ಅಷ್ಟು ಒಳ್ಳೇದಲ್ವಾ? ಹೌದು ಸಾಹೇಬ್ರೆ, ನಾವು ಬೆಳೆದಿದ್ನೇ ಅಲ್ವಾ ಎಲ್ರು ಉಣ್ಣೋದು. ಅದಕ್ಕೆ ಹೇಳೋದು, ನಾವು ಒಳ್ಳೇದನ್ನೇ ಜನಕ್ಕೆ ಕೊಡ್ಬೇಕು ಅಂತ. ಹ್ಞೂ ಗಿರ್ಜಕ್ಕ, ನೋಡಿ ನೀವು ಕಣ ಮಾಡ್ಬೇಕಾದ್ರೆ ಸಗಣಿ ಸಾರಿಸ್ತೀವಿ, ಪೂಜೆ ಮಾಡ್ತೀವಿ ಅಂದ್ರಲ್ಲ, ಈ ಸಗಣಿ, ವಿಭೂತಿ, ಅರಿಶಿನ, ಕುಂಕುಮ ಇವುಗಳಲ್ಲೆಲ್ಲ ರೋಗ ನಿರೋಧಕ ಶಕ್ತಿ ಇರುತ್ತೆ. ಓ ಹೌದಾ ಸಾಹೇಬ್ರೆ, ನೋಡ್ ಗಿರ್ಜಕ್ಕ, ನಮ್ಮ ಹಿರಿಯವರು ಇವನ್ನೆಲ್ಲ ಸುಮ್ನೆ ಮಾಡಿಲ್ಲ, ಅವೆಲ್ಲ ಎಷ್ಟು ಒಳ್ಳೆ ಪದ್ಧತಿಗಳದಾವೆ. ನಿಜ ಲಕ್ಷ್ಮಕ್ಕ, ನಮ್ ಹಿರಿಯರು ಏನೇ ಮಾಡಿದ್ರುನು ಅದಕ್ಕೊಂದು ಅರ್ಥ ಇದ್ದೇ ಇರುತ್ತೆ. ಅಲ್ಲ, ಇಷ್ಟೆಲ್ಲ ಗೊತ್ತಿದ್ರುನು ನಮ್ ಜನಕ್ಕೆ ಏನಾಗೇತೋ ಏನೋ ನೋಡವ, ಬರೀ ಈ ರೋಡ್ ಮೇಲೆನೆ ಕಣ ಮಾಡ್ತಿರ್ತಾರೆ. ಏನ್ ಮಾಡ್ಬೇಕು, ಏನ್ ಹೇಳ್ಬೇಕು ನೋಡಿ ಇವ್ರಿಗೆ. ಏನ ಮಾಡೋಣ ಅಂತೇಳಿ ಗಿರ್ಜಕ್ಕ, ನೋಡ್ರಿ ಎಲ್ರೂ ಪಂಚಾಯತಿಗೆ ಹೋಗಿ ಅಧ್ಯಕ್ಷಗೆ ಹೇಳಣಂತ, ಅವನ ಅಲ್ಲಿಂದ ತಗಸ್ರಿ ಅಂತ. ಹೌದು ರಮಣ, ರೋಡ್ ಇರೋದು ಓಡಾಡಕ್ಕೆ, ಇವ್ರು ಕಣ ಮಾಡಕ ಅಧ್ಯಕ್ಷರಿಗೆ ಹೇಳಿ ಅವ್ರಿಗೆ ದಂಡ ಹಾಕ್ರಿ ಅಂತ ಹೇಳನ. ಅಂದ್ರೇನೆ ಅವ್ರ ಮಾತು ಕೇಳೋದು, ಇಲ್ಲಾಂದ್ರೆ ಆಗಲ್ಲದು. ಕರೆಕ್ಟ್ ಆಗಿ ಹೇಳ್ದೆ ನೋಡ್ ಲಕ್ಷ್ಮಕ್ಕ, ನೀನು ಒಂಚೂರು ದಂಡ ಹಾಕದ್ರಾಗೆ ತಪ್ಪೇನೈತ್ ಹೇಳು? ಈ ರೋಡ್ ನಾಗೆ ಕಣ ಮಾಡ್ಕೊಳ್ಳೋದು ತಪ್ಪು ತಾನೆ? ಆ ತಪ್ಪು ಮಾಡಿದ್ಮೇಲೆ ಒಂಚೂರು ದಂಡ ಕಟ್ಲಿ ಬಿಡು, ಏನಕತೆ? ನಡ್ರಿ ಎಲ್ಲರೂ ಪಂಚಾಯತಿ ಕಡೆಗೆ ಹೋಗ್ ಬರೋಣ. ಲಕ್ಷ್ಮಕ್ಕ, ಇನ್ನೊಂದು ವಿಷಯ ನೋಡಿ, ನೀವು ಕಣ ಮಾಡ್ಕೋಬೇಕು ಅಂದ್ರೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಿಮ್ ಊರ್ನಲ್ಲಿ ನೀವು ಕಣ ಮಾಡ್ಕೋಬಹುದು. ಮತ್ತೆ ಈ ರೋಡಲ್ಲೆಲ್ಲ ನೀವು ಈ ಧಾನ್ಯಗಳನ್ನ ಬೇರ್ಪಡಿಸೋದನ್ನ ನಿಮ್ ಊರಲ್ಲಿ ಕಣ ಮಾಡ್ಕೊಂಡು ಅಲ್ಲೇ ನೀವು ಬೇರ್ಪಡಿಸಬಹುದು. ಇದರಿಂದ ಎಲ್ಲರಿಗೂ ಒಳ್ಳೇದಾಗುತ್ತಲ್ವಾ? ಹೇಗಿದ್ರು ನೀವು ಪಂಚಾಯತಿ ಆಫೀಸ್ಗೆ ಹೋಗ್ತಿದ್ದೀರಾ, ಅಲ್ಲಿ ಅಧ್ಯಕ್ಷರ ಹತ್ರ ಮಾತಾಡಿ ಒಂದು ಕಣ ಮಾಡ್ಕೊಳ್ಳಿ ಅಂತ ಅವ್ರನ್ನ ಕೇಳ್ಕೊಳ್ಳಿ. ಆಯ್ತು ಸಾಹೇಬ್ರೆ, ಮಾತಾಡ್ತೀವಿ ಬಿಡ್ರಿ. ಸರಿ, ಹಾಗಾದ್ರೆ ನೀವೆಲ್ಲ ನಿಮ್ ಕೆಲಸ ನೋಡಿ, ನಾನು ಹೊರಡ್ತೀನಿ. ನಮಸ್ಕಾರ. ನಮಸ್ಕಾರ ಅಧ್ಯಕ್ಷರೇ. ಓಹೋ, ಬನ್ನಿ ರಾಮಣ್ಣ, ಲಕ್ಷ್ಮಕ್ಕ, ಗಿರ್ಜಕ್ಕ, ಏನೆಲ್ಲ ಪಂಚಾಯತಿ ಕಡೆ ಬಂದ್ಬಿಟ್ರಲ್ಲ, ಬನ್ನಿ ಕುತ್ಕೊಳ್ಳಿ. ಮಂಜಣ್ಣ, ಒಂದ್ ಮೂರ್ ಕುರ್ಚಿ ಹಾಕಪ್ಪ. ಏನೆಲ್ಲ ಒಟ್ಟಿಗೆ ಬಂದ್ಬಿಟ್ರಿ, ಏನ್ ವಿಷಯ ಗಿರ್ಜಕ್ಕ? ಅದೇ ಅಧ್ಯಕ್ಷರೇ, ನೀವ್ ನೋಡಿಲ್ಲೇನೋ, ಎಲ್ರನ್ನು ರೋಡ್ ನಗೇನೆ ಒಕ್ಕಣೆ ಮಾಡ್ತಿದಾರೆ ಅಧ್ಯಕ್ಷರೇ. ನೀವೇ ನೋಡಿಲ್ಲೇನೋ, ಆ ರಾಗಿ ತೊಗರಿ ಎಲ್ಲದನ್ನು ರೋಡ್ ನಗೆ ಹಾಕ್ಯಾರೆ. ಹಿಂಗ್ ಹಾಕೋದ್ರಿಂದ ಗಾಡಿ ಗಿಡಿ ಹೋಗ್ಬೇಕಾದ್ರೆ ಬಿದ್ದು ಒಂದಿಬ್ರು ಕೈಕಾಲು ಮುರ್ಕೊಂಡಾರೆ ಅಧ್ಯಕ್ಷರೇ. ಅದಕ್ಕೆನೆ ಈ ವಿಚಾರವಾಗೇನೆ ನಿಮ್ ಹತ್ರ ಮಾತಾಡೋಣ ಅನ್ಕೊಂಡು ನಾವೆಲ್ಲರೂ ಬಂದ್ವಿ. ಹೌದ್ ಗಿರ್ಜಕ್ಕ, ನಾನು ಬಹಳ ದಿನಗಳಿಂದ ಗಮನಿಸ್ತಾ ಇದ್ನಿ, ನಮ್ ಜನ ಅರ್ಥನೆ ಮಾಡ್ಕೊಳ್ತಾ ಇಲ್ಲಲ್ಲಮ್ಮ. ಮೊನ್ನೆ ಕೃಷ್ಣಪ್ಪ ರೋಡ್ಗೆ ರಾಗಿ ಹುಲ್ಲು ಹಾಕಿದಾನೆ, ತಿಮ್ಮಣ್ಣನ ಮಗ ಬೈಕಲ್ ಬಿದ್ದು ಕೈಕಾಲು ಮುರ್ಕೊಂಡು ಆಸ್ಪತ್ರೆ ಸೇರಿ ಬಹಳಷ್ಟು ದುಡ್ಡು ಖರ್ಚು ಮಾಡ್ಕೊಂಬಂದ್ರು. ಈ ತಿಂಗಳ ಮುಂಚೆ ಆ ದೇವಸ್ಥಾನದ ರಸ್ತೆಯಲ್ಲಿ ಕಾರ್ ಹೋಗ್ಬೇಕಾದ್ರೆ ಚಕ್ರಕ್ಕೆಲ್ಲ ಹುಲ್ ಸಿಕ್ಕಾಕೊಂಡು ಆ ಈಟಿಗೆ ಬೆಂಕಿನ ಹತ್ಕೊಂಡ್ಬಿಡ್ತು. ಅದೃಷ್ಟವಶಾತ್ ಆ ದೇವಸ್ಥಾನದ ಮುಂದೆ ತೊಟ್ಟಿರೋದ್ರಿಂದ ನೀರಾಕಿ ಬೇಗ ಆ ಬೆಂಕಿನ ಆರಿಸಿದ್ದು ಒಳ್ಳೇದಾಯ್ತು. ಈ ರೀತಿ ಒಂದಲ್ಲ ಒಂದ್ ರೀತಿ ಸಮಸ್ಯೆ ಆಗ್ತಾ ಇದೆ, ಇದನ್ನ ಕಂಟ್ರೋಲ್ ಮಾಡೋದು ಹೆಂಗೆ ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಲಕ್ಷ್ಮಕ್ಕ ಅಧ್ಯಕ್ಷರೇ, ರೋಡಲ್ಲಿ ಯಾರು ಕಣ ಮಾಡ್ಬೇಡ್ರಿ ಅಂತ ಡಂಗುರ ಸಾರ್ಸೋಣ. ಹಂಗು ಮಾತು ಕೇಳಿಲ್ಲ ಅಂದ್ರೆ ದಂಡನ ಹಾಕಣ್ರಿ, ಆಮೇಲೆ ಸರಿ ಹೋಗ್ಬೋದು. ನೀ ಹೇಳೋದೇನ ಸರಿ ಲಕ್ಷ್ಮಕ್ಕ, ದಂಡ ಹಾಕೋದೊಂದೇ ಪರಿಹಾರ ಅಲ್ಲ, ಗ್ರಾಮದ ಜನರಿಗೆ ಈ ಬಗ್ಗೆ ಸ್ವಲ್ಪ ಅರಿವು ಮೂಡಿಸ್ಬೇಕು. ನಾವು ರಸ್ತೆಯಲ್ಲಿ ಹೋಗೋ ಜನರಿಗೆ ತೊಂದರೆ ಆದ್ರೆ ನಮ್ಗಾದಂಗಲ್ವಾ? ಅದೇ ಸಮಸ್ಯೆ ನಮ್ಮ ಮನೆ ಜನಕ್ಕಾದ್ರೆ ಅದ್ರ ನೋವು ಏನು ಅಂತ ನಮಗ್ ಗೊತ್ತಾಗುತ್ತೆ. ನಮ್ ಗ್ರಾಮದ ರಸ್ತೆಯಲ್ಲಿ ಹೋಗುವಂತ ಬೇರೆ ಗ್ರಾಮದ ಜನ ಏನ್ ಅನ್ಕೊಂಡಾರು, ನಮ್ ಗ್ರಾಮಕ್ಕೆ ಕೆಟ್ಟ ಹೆಸರು ಬರಲ್ಲೇನಮ್ಮ. ಇದಕ್ಕೆಲ್ಲ ಪರಿಹಾರ ಕಂಡ್ಕೋಬೇಕಂದ್ರೆ ಈ ಬೆಳೆಗಳ ಒಕ್ಕಣೆ ಮಾಡ್ಲಿಕ್ಕೆ ನಮ್ ಗ್ರಾಮದಲ್ಲಿ ಜಾಗ ಎಲ್ಲಿದೆ ರಮಣ? ಅಧ್ಯಕ್ಷರೇ, ನಮ್ಮ ಅಲ್ಲಕ್ಕ ಕೃಷಿ ಅಧಿಕಾರಿಗಳು ಬಂದಿದ್ರು, ಈ ಸಮುದಾಯದ ಒಕ್ಕಣೆ ಕಣದ ಬಗ್ಗೆ ಹೇಳಿದ್ರು, ಅದನ್ನ ನಾವು ಮಾಡ್ಕೋಬಹುದಲ್ಲ ಅಧ್ಯಕ್ಷರೇ? ಹೌದ್ ರಮಣ, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಸಮುದಾಯ ಒಕ್ಕಣೆ ಕಣ ಮಾಡ್ಲಿಕ್ಕೆ ಅವಕಾಶ ಐತೆ. ನಮ್ ಗ್ರಾಮದಲ್ಲಿ ಎಲ್ಲಾದ್ರೂ ಒಂದೆರಡು ಕಡೆ ಜಾಗ ಗುರುತಿಸಿ ಒಕ್ಕಣೆ ಕಣ ಮಾಡಿದ್ರೆ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲಾ ರೈತರಿಗೂ ಸಾಕಷ್ಟು ಅನುಕೂಲ ಆಗುತ್ತೆ. ಒಳ್ಳೆ ಸಮಯದಲ್ಲಿ ನಮ್ಮ ಗಮನಕ್ಕೆ ತಂದಿದ್ದೀರಾ, ಮುಂದಿನ ವಾರ್ಷಿಕ ಸಭೆಯಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಮಾಡಿಸ್ಕೊಡೋಣ. ಈ ವಿಷಯದ ಬಗ್ಗೆ ಒಂದು ಅರ್ಜಿ ಬರೆದು ಗ್ರಾಮದ ಎಲ್ಲಾ ರೈತರದೊಂದು ಸೈನ್ ಹಾಕ್ಸಿಬಿಟ್ಟು ತಂದು ಕೊಡ್ರಿ ಗಿರ್ಜಕ್ಕ. ಆಯ್ತು ಅಧ್ಯಕ್ಷರೇ, ಆ ವಾರ್ಷಿಕ ಸಭೆ ಯಾವಾಗಿರುತ್ತೆ ಅಂತಂದು ಒಂದೆಳ್ದಿನ ಮುಂಚೆನೆ ನಮಗೂ ತಿಳಿಸ್ರಿ, ನಾವು ಬಂದು ನಮ್ ಬೇಡಿಕೆ ಏನೈತೆ

ಬಸವಣ್ಣನ ದಯದಿಂದ ಹೊಸ ಹೊಲ ಮಾಡಬೇಕು.